ಮೆಸೇಜ್ಗಳು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಕೇಳಿ ಶಿರಸಿ ತಾಲೂಕಿನ ದೊಡ್ನಹಳ್ಳಿಯ ರೇಣುಕ ಶ್ರೀಪತಿ ಭಟ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಮೊದಲನೆಯದಾಗಿ ಮೊದಲು ಭಜಿಸುವೆನು ಗಣನಾಥನ. ಮೊದಲು ಭಜಿಸುವೆನು ಗಣನಾಥನ, ಮೊದಲು ಭಜಿಸುವೆನು ಗಣನಾಥನ, ಭಕ್ತಿಯೋಳ್ ಭಜಿಪೆನು ಶಿವನಂದನ, ಭಕ್ತಿಯೋಳ್ ಭಜಿಪೆನು ಶಿವನಂದನ, ಮೊದಲು ಭಜಿಸುವೆನು ಗಣನಾಥನ, ಮೊದಲು ಭಜಿಸುವೆನು ಗಣನಾಥನ. ಮೊದಲ ಕಾರ್ಯವನು ಮಾಡುವ ಮುನ್ನ ಮೊದಲು ಭಜಿಪರು ನಿನ್ನೆಯ ಚರಣ, ಮೊದಲ ಕಾರ್ಯವನು ಮಾಡುವ ಮುನ್ನ ಮೊದಲು ಭಜಿಪರು ನಿನ್ನೆಯ ಚರಣ, ಮೊದಲ ಪೂಜಕ ನೀನೆ ಮೆರೆವೇಕದಂತನೆ, ಮೊದಲ ಪೂಜಕ ನೀನೆ ಮೆರೆವೇಕದಂತನೆ, ಮುದದೊಳು ವರದಯ ಮಾಡೋ ಗಣೇಶ, ಮುದದೊಳು ವರದಯ ಮಾಡೋ ಗಣೇಶ, ಮೊದಲು ಭಜಿಸುವೆನು ಗಣನಾಥನ, ಮೊದಲು ಭಜಿಸುವೆನು ಗಣನಾಥನ. ಮೋದಕ ಪ್ರಿಯ ಪಾರ್ವತಿ ಸುತ ನೀನೆ, ಮೋದಕ ಕರದೊಳು ಕಿಡಿದ ಗಣೇಶನೆ, ಮೋದಕ ಪ್ರಿಯ ಪಾರ್ವತಿ ಸುತ ನೀನೆ, ಮೋದಕ ಕರದೊಳು ಕಿಡಿದ ಗಣೇಶನೆ, ಮೋಹಕ ರೂಪವ ತೋರಿ ನಗೆಯ ಸೂಸಿ, ಮೋಹಕ ರೂಪವ ತೋರಿ ನಗೆಯ ಸೂಸಿ, ಮನದೊಳು ನೀನಲಿದಾಡೋ ಗಣೇಶ, ಮನದೊಳು ನೀನಲಿದಾಡೋ ಗಣೇಶ, ಮೊದಲು ಭಜಿಸುವೆನು ಗಣನಾಥನ, ಮೊದಲು ಭಜಿಸುವೆನು ಗಣನಾಥನ. ಸಿದ್ಧಿ ಸದನ ಗಜವದನ ವಿನಾಯಕ, ಸಿದ್ಧಿಯ ಯೋಗವ ಕರುಣಿಸುದೇವಾ, ಸಿದ್ಧಿ ಸದನ ಗಜವದನ ವಿನಾಯಕ, ಸಿದ್ಧಿಯ ಯೋಗವ ಕರುಣಿಸುದೇವಾ, ಸಿದ್ಧಿ ಬುದ್ಧಿಯ ವರಿಸಿದ ದೇವನೆ, ಸಿದ್ಧಿ ಬುದ್ಧಿಯ ವರಿಸಿದ ದೇವನೆ, ಸಿದ್ಧಿ ಸದನ ದಯ ಮಾಡೋ ಗಣೇಶ, ಸಿದ್ಧಿ ಸದನ ದಯ ಮಾಡೋ ಗಣೇಶ, ಮೊದಲು ಭಜಿಸುವೆನು ಗಣನಾಥನ, ಮೊದಲು ಭಜಿಸುವೆನು ಗಣನಾಥನ, ಮೊದಲು ಭಜಿಸುವೆನು ಗಣನಾಥ. ಭಜಿಸು ಭಜಿಸು ಮನವೇ ನಿರುತದೊಳು ಲಕ್ಷ್ಮೀ ನರಸಿಂಹನ ನಾಮ ಭಕ್ತಿಯೊಳು. ಭಜಿಸು ಭಜಿಸು ಮನವೇ ನಿರುತದೊಳು ಲಕ್ಷ್ಮೀ ನರಸಿಂಹನ ನಾಮ ಭಕ್ತಿಯೊಳು. ಭಜಿಸು ಭಜಿಸು ಮನವೇ ನಿರುತದೊಳು ಲಕ್ಷ್ಮೀ ನರಸಿಂಹನ ನಾಮ ಭಕ್ತಿಯೊಳು. ಭಜಿಸು ಭಜಿಸು ಮನವೇ ದಿತಿಸುತ ದುರುಳನ ಹತಗೈಯಲು ತಾನು ದಿತಿಸುತ ದುರುಳನ ಹತಗೈಯಲು ತಾನು ನರಸಿಂಹ ರೂಪವ ಧರಿಸಿದ ಹರಿಯನು ನರಸಿಂಹ ರೂಪವ ಧರಿಸಿದ ಹರಿಯನು. ಭಜಿಸು ಭಜಿಸು ಮನವೇ ನಿರುತದೊಳು ಲಕ್ಷ್ಮೀ ನರಸಿಂಹನ ನಾಮವ ಭಕ್ತಿಯೊಳು. ಭಜಿಸು ಭಜಿಸು ಮನವೇ ತರಳ ಪ್ರಹ್ಲಾದನ ಭಕ್ತಿಗೆ ಬಲಿಯುತ ತರಳ ಪ್ರಹ್ಲಾದನ ಭಕ್ತಿಗೆ ಬಲಿಯುತ ರಕ್ಷಯ ನೀಡಿದ ಲಕ್ಷ್ಮೀ ಸಹಿತನ ರಕ್ಷಯ ನೀಡಿದ ಲಕ್ಷ್ಮೀ ಸಹಿತನ. ಭಜಿಸು ಭಜಿಸು ಮನವೇ ನಿರುತದೊಳು ಲಕ್ಷ್ಮೀ ನರಸಿಂಹನ ನಾಮವ ಭಕ್ತಿಯೊಳು. ಭಜಿಸು ಭಜಿಸು ಮನವೇ ದುಷ್ಟ ಶಿಕ್ಷಕನಾದ ಅನೇಕ ಅವತಾರನ ದುಷ್ಟ ಶಿಕ್ಷಕನಾದ ಅನೇಕ ಅವತಾರನ ಶಿಷ್ಟ ರಕ್ಷಣೆಗೈವ ಅಗಣಿತ ಮಹಿಮನ ಶಿಷ್ಟ ರಕ್ಷಣೆಗೈವ ಅಗಣಿತ ಮಹಿಮನ. ಭಜಿಸು ಭಜಿಸು ಮನವೇ ನಿರುತದೊಳು ಲಕ್ಷ್ಮೀ ನರಸಿಂಹನ ನಾಮವ ಭಕ್ತಿಯೊಳು. ಭಜಿಸು ಭಜಿಸು ಮನವೇ ನಿರುತದೊಳು ಲಕ್ಷ್ಮೀ ನರಸಿಂಹನ ನಾಮವ ಭಕ್ತಿಯೊಳು. ಭಜಿಸು ಭಜಿಸು ಮನವೇ ಭಜಿಸು ಭಜಿಸು ಮನವೇ ಭಜಿಸು ಭಜಿಸು ಮನವೇ. ರಾಮ ರಾಮ ರಾಮ ರಾಮ ರಾಮ ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ರಾಮ ರಾಮ ರಾಮ ರಾಮ ರಾಮ ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ರಾಮ ರಾಮ ರಾಮ ರಾಮ ರಾಮ ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಶಂಕರಾಯಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ ಶಂಕರಾಯಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ. ರಾಮ ರಾಮ ರಾಮ ರಾಮ ರಾಮ ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ವೀರಶೂರವಂದಿತಂ ರಾವಣಾದಿನಾಶಕಂ ವೀರಶೂರವಂದಿತಂ ರಾವಣಾದಿನಾಶಕಂ ಆಂಜನೇಯ ಜೀವನಾಮ ರಾಜಮಂತ್ರ ರೂಪಕಂ ಆಂಜನೇಯ ಜೀವನಾಮ ರಾಜಮಂತ್ರ ರೂಪಕಂ. ರಾಮ ರಾಮ ರಾಮ ರಾಮ ರಾಮ ನಾಮ ತಾರ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಅಭಯ ಪ್ರಧಾಯಿನಿ ಜಗಜನನಿ. ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಅಭಯ ಪ್ರದಾಯಿನಿ ಜಗಜನನಿ ಅಭಯ ಪ್ರದಾಯಿನಿ ಜಗಜನನಿ ಜಯುವೆ ದೈನ್ಯದಿ ಕರೆಯುವೆ ಧೈರ್ಯದಿ ಸ್ಮರಿಸುತ್ತ ಬಾಳುವೆ ಈ ಭವದಿ ಸ್ಮರಿಸುತ್ತ ಬಾಳುವೆ ಈ ಭವದಿ ವರವನು ನೀಡುತ್ತ ಬಕುತರ ಪೊರೆಯುತ್ತ ವರ ಸುಖದಾಯಿನಿ ಬಾಬೇಗ ಚಿರ ಸುಖದಾಯಿನಿ ಬಾಬೇಗ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಅಭಯ ಪ್ರದಾಯಿನಿ ಭಜನನಿ ಅಭಯ ಪ್ರದಾಯಿನಿ ಜಗಜನನಿ ಸಹನೆಯ ಮೂರುತಿ ಎಲ್ಲಡೆ ಕೀರುತಿ ಮಹಿಮಾತೀತಳೆ ಜಗಜನನಿ ಮಹಿಮಾತೀತಳೆ ಜಗಜನನಿ ಮಣಿಯುವೆ ಮೋದದಿ ಕುಣಿಯುವೆ ಮೌನದಿ ಮಣಿಯುವೆ ದೇವಿಯೇ ಅನುದಿನದಿ ಗಣಿಯುವೆ ದೇವಿಯೇ ಅನುದಿನದಿ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಅಭಯ ಪ್ರದಾಯಿನಿ ಜಗಜನನಿ ಅಭಯ ಪ್ರದಾಯಿನಿ ಜಗಜನನಿ ಹರಸುತ ನಿತ್ಯವು ತೋರುತ ನಿತ್ಯವು ಹರ ಕರುಣಾ ಕರಿ ಬಾಬೇಗ ವರ ಕರುಣಾ ಕರಿ ಬಾಬೇಗ ನವರಸ ರೂಪಿಣಿ ಭವ ಭಯಹಾರಿಣಿ ನವರೂಪಿಣಿ ಜಗ ಜನನಿ ಶಿವೇ ಅಭಯಂಕರಿ ಜಗ ಜನನಿ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಅಭಯ ಪ್ರದಾಯಿನಿ ಜಗ ಜನನಿ ಅಭಯ ಪ್ರದಾಯಿನಿ ಜಗ ಜನನಿ ಭಕ್ತಿಯ ಬೆಳಗಿಸಿ ಶಕ್ತಿಯ ತುಂಬಿಸಿ ಮುಕ್ತಿಯ ಮಾರ್ಗವನಿ ಸೃಜಿಸಿ ಮುಕ್ತಿಯ ಮಾರ್ಗವನಿ ಸೃಜಿಸಿ ಮನ್ನಿಸಿ ಕಂಗನ ರನ್ಮನ ಚಿಂತನ ಮನು ಮನ ರಂಜಿಸಿ ಬಾಬೇಗ ತನು ಮನ ರಂಜಿಸಿ ಬಾಬೇಗ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಶುಭಕರಿ ಸುಂದರಿ ಜಯ ಪರಮೇಶ್ವರಿ ಅಭಯ ಪ್ರದಾಯಿನಿ ಜಗ ಜನನಿ ಅಭಯ ಪ್ರದಾಯಿನಿ ಜಗ ಜನನಿ ಅಭಯ ಪ್ರದಾಯಿನಿ ಜಗ ಜನನಿ ದೇವಿ ಪೊರೆಯೇ ಜನನಿ ಭವಾನಿ ದೇವಿ ಪೊರೆಯೇ ಜನನಿ ಭವಾನಿ ದೇವಿ ಪೊರೆಯೇ ಜನನಿ ಭವಾನಿ ನವ ಅವತಾರಿಣಿ ನಾದ ಸ್ವರೂಪಿಣಿ ನವ ಬಾರಮ್ಮ ಆಡುತ್ತ ವರಗಳ ನೀಡುತ್ತ ದಯದಿಂದ ಪಾಡುತ್ತ ಲಕ್ಷ್ಮಿ ನಮ್ಮ ಮನೆಗೀಗ ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಕಟಕಿಟ ದಿಂ ದಿಮಿತು ಎಂದು ಕಾಲಗತ್ತಿನಲ್ಲಿ ತೈ ತೈ ದಂಗೆಯಲ್ಲಿ ನೋಡಿ ಜನರ ಜಯ ಕೊಡುತ್ತ ಉಲ್ಲಾಸದಿ ನೋಡಿ ಜನರ ಜಯ ಕೊಡುತ್ತ ಉಲ್ಲಾಸದಿ ವರ ನರಸಿಂಹನ ಅರಸಿ ಮಹಾಲಕ್ಷ್ಮಿ ಹಾಡುತ್ತ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಪುರಂದರ ವಿಠಲನ ನೆನೆದು ಪಾಡುತ್ತಲಿ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮದನಿಗೆ ಪ್ರಾಣ ಬಂದ ಪ್ರಾಣ ಬಂದ ಮನೆಗೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಕಣಕಾಲಂದು ಗೆಜ್ಜೆ ಜಣಿ ಜಣಿ ರೇಣುಕ ಕಣಕಾಲಂದು ಗೆಜ್ಜೆ ಜಣಿ ಜಣಿ ರೇಣುಕ ಜಣಕು ಜಣಕು ಎಂದು ಕುಣಿ ಕುಣಿದಾಡುತ್ತ ಜಣಕು ಜನಕು ಎಂದು ಕುಣಿ ಕುಣಿದಾಡುತ್ತ ಜನಕು ಜನಕು ಎಂದು ಕುಣಿ ಕುಣಿದಾಡುತ್ತ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ತಂಬೂರಿನ ಪ್ರಾಣ ಬಂದ ಮನೆಗೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಜಯ ಹೇ ಶಂಕರ ಜಯ ಅಭಯಂಕರ ಜಯ ಜಯ ಸುಂದರ ಚಂದ್ರಧರ ಜಯ ಹೇ ಶಂಕರ ಜಯ ಅಭಯಂಕರ ಜಯ ಜಯ ಸುಂದರ ಚಂದ್ರಧರ ಜಯ ಹೇ ಶಂಕರ ಜಯ ಅಭಯಂಕರ ಜಯ ಜಯ ಸುಂದರ ಚಂದ್ರಧರ ಜಯ ಜಗದೀಶ್ವರ ಜಯ ಕರುಣಾಕರ ಗಜ ಚರುಮಾಂಬರ ಶೂಲಧರ ಗಜ ಚರುಮಾಂಬರ ಶೂಲಧರ ಜನಿಯುವ ಕೆಂಜಡ ಕರುಳಿನ ದೇವಾ ಪಣಿಗಣಭೂಷಿತ ಪಾವನ ದೇವಾ ಕುಣಿಯುವ ಕೆಂಜಡ ಕರುಳಿನ ದೇವಾ ಪಣಿಗಣಭೂಷಿತ ಪಾವನ ಜಯ ಜಯ ಸುಂದರ ಚಂದ್ರಧರ ಜಯ ಜಗದೀಶ್ವರ ಜಯ ಕರುಣಾಕರ ಗಜ ಚರ್ಮಾಂಬರ ಶೂಲಧರ ಗಜ ಚರ್ಮಾಂಬರ ಶೂಲಧರ ಮಂಗಳ ಮೂರ್ತಿ ಸಂಗಮ ದೇವಾ ತಿಂಗಳು ಬೆಳಕಿನ ಕಾಂತಿಯ ದೇವಾ ಮಂಗಳ ಮೂರ್ತಿ ಸಂಗಮ ದೇವಾ ತಿಂಗಳು ಬೆಳಕಿನ ಕಾಂತಿಯ ದೇವಾ ಗಂಗೆಯ ಜಟೆಯಲ್ಲಿ ಧರಿಸಿಹ ದೇವಾ ಸಂಗಡ ಹಿತ ಯೋಗಾಂಗನೆ ದೇವಾ ಜಯ ಹೇ ಶಂಕರ ಜಯ ಅಭಯಂಕರ ಜಯ ಜಯ ಸುಂದರ ಚಂದ್ರಧರ ಜಯ ಜಗದೀಶ್ವರ ಜಯ ಕರುಣಾಕರ ಗಜ ಚರ್ಮಾಂಬರ ಶೂಲಧರ ಗಜ ಚರ್ಮಾಂಬರ ಶೂಲಧರ ನಿತ್ಯ ನಿರಂಜನ ನಿರ್ಮಲ ದೇವಾ ಸತ್ಯ ಸದಾರೂಪ ಸರ್ವೇಶ ದೇವಾ ನಿತ್ಯ ನಿರಂಜನ ನಿರ್ಮಲ ದೇವಾ ಸತ್ಯ ಸದಾರೂಪ ಸರ್ವೇಶ ದೇವಾ ಭಕ್ತಿ ಗೊಲಿದ ಭವನಾಶನ ದೇವಾ ಮುಕ್ತಿ ಗೊಲಿದ ಮೃತ್ಯುಂಜಯ ದೇವಾ ಜಯ ಹೇ ಶಂಕರ ಜಯ ಅಭಯಂಕರ ಜಯ ಜಯ ಸುಂದರ ಚಂದ್ರಧರ ಜಯ ಜಗದೀಶ್ವರ ಜಯ ಕರುಣಾಕರ ಗಜ ಚರ್ಮಾಂಬರ ಶೂಲಧರ ಗಜ ಚರ್ಮಾಂಬರ ಶೂಲಧರ ಗಜ ಚರ್ಮಾಂಬರ ಶೂಲಧರ ರಾಮ ರಾಮ ರಾಮ ರಾಮ ರಾಮ ಜಯ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ರಾಮ ರಾಮ ರಾಮ ರಾಮ ರಾಮ ದಶರಥ ನಂದನ ರಾಮ ರಾಮ ರಾಮ ದಶಶಿರ ಮಾರ್ದನ ರಾಮ ರಾಮ ರಾಮ ದಶರಥ ನಂದನ ರಾಮ ರಾಮ ರಾಮ ದಶಶಿರ ಮಾರ್ದನ ರಾಮ ರಾಮ ರಾಮ ಪಶುಪತಿ ರಂಜನ ರಾಮ ರಾಮ ರಾಮ ಪಾಪ ವಿಮೋಚನ ರಾಮ ರಾಮ ರಾಮ ಪಶುಪತಿ ರಂಜನ ರಾಮ ರಾಮ ರಾಮ ಪಾಪ ವಿಮೋಚನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ರಾಮ ರಾಮ ರಾಮ ರಾಮ ರಾಮ ಅನಾಥ ರಕ್ಷಕ ರಾಮ ರಾಮ ರಾಮ ಆಪದ ಬಾಂಧವ ರಾಮ ರಾಮ ರಾಮ ಅನಾಥ ರಕ್ಷಕ ರಾಮ ರಾಮ ರಾಮ ಆಪದ ಬಾಂಧವ ರಾಮ ರಾಮ ರಾಮ ಮೈಥಿಲಿ ನಂದನ ರಾಮ ರಾಮ ರಾಮ ಮಾರುತಿ ವಂದಿತ ರಾಮ ರಾಮ ರಾಮ ಮೈಥಿಲಿ ನಂದನ ರಾಮ ರಾಮ ರಾಮ ಮಾರುತಿ ವಂದಿತ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ರಾಮ ರಾಮ ರಾಮ ರಾಮ ರಾಮ ಕೌಸಲ್ಯಾಸುತ ರಾಮ ರಾಮ ರಾಮ ಕೌಸ್ತುಭಧಾರಣ ರಾಮ ರಾಮ ರಾಮ ಕೌಸಲ್ಯಾಸುತ ರಾಮ ರಾಮ ರಾಮ ಕೌಸ್ತುಭಧಾರಣ ರಾಮ ರಾಮ ರಾಮ ಕಾರುಣ್ಯ ನಿಧಿಯೇ ರಾಮ ರಾಮ ರಾಮ ಕಾರುಣ್ಯ ನಿಧಿಯೇ ರಾಮ ರಾಮ ರಾಮ ಕೈವಲ್ಯದಾತನೆ ರಾಮ ರಾಮ ರಾಮ ಕೈವಲ್ಯದಾತನೆ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ